como que esto. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:57. ನಿಧನ ಸುದ್ದಿ. ಮೂಲತ್ ಕೈಕಾಡುಕಾರಳಾನ ಮಡಿಕೇರಿ ಪುಟಾಣಿ ನಗರತಿಲ್ ವಾಸವುಳ್ಳ ಪಾಡಿಯಂಡ ವಿಠಲ್ ಚೆಂಗಪ್ಪ ಇಂದು ಮರಣಪಟ್ಟಿತ್. ಮಾಜಿ ಪೊಲೀಸ್ ಕಾನ್ಸ್ಟೇಬಲ್ 66 ವೈದ್ಯರ ಪಾಡಿಯಂಡ ವಿಠಲ್ ಚೆಂಗಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಕೊಡವ ಸಮಾಜತರ ಕ್ಯಾಕೊಳತು ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. சுத்தி சமாச்சார ஓதியனுள்ள சொட்டன திவ்யா பிரதீப். அம்மத்தி சர்க்காரி ஹைஸ்கூல் பரம்பில் இன்று விதான பரிஷத் சதஸ்ய சாந்தேண்ட வீணா அச்சேயங்க பொற்கொண்ட கிரிக்கெட் நம்மைக்கு சாலனை கொடுத்தது. ஈ களிக்கூட்ட இன்று 18 எத்தனை நடப்பா 192 தண்ட கூடியாடுவா. இன்று ஆத்திய களிக்கூட்ட நார்த் கூர்க் பிஞ்ச சவுத் கூர்கிற நடுவில் நடந்தது. ஏற மழை நுண்டு ஈ களின நிப்புச்சிட்ட வரதியாய்த்து மிஞ்சக்கு ஆக்கிரி களிர முப்பட ஈ களி நடத்துவ இராதே உண்டு அத்தியட்சங்க அரிச்சிட்டு. உத்காட்டன காரியக்கிரமத்து முக்கிய பெந்து ஆய்த்து சாசகங்களான கே ஜி போப்பைய கீத்தியண்ட கார்சன் காரியப்ப கூடனே முக்கிய பட்டைங்க ஹாஜரிஞ்சத்து. கொடவ பதத்திக்கு தாண்டத்தையான சம்ஸ்கிருதி ஆய்மே கொய்மே உண்டு. கொடவ சம்ஸ்கிருதியில் ஜானபத அம்சம் உண்டு ராஜ்ய விதான பரிஷத் சதஸ்ய சாந்தேண்ட வீணா அச்சேய அபிப்பிராய பரந்தது. கொடவமே கொண்டாட்ட சங்கட்டன ஆதனையில் விராஜ்பேட்டர அகில கொடவ சமாத்திர சபாபாடில் ஜானபத பிரம்ம நடிக்கேறி என்ற சின்னப்பா என்ற 147 புட்டன நம்மர மாறிப்பத்து கொடவ 4 பட்டி புடுகடை பிஞ்ச ஜீவப்பாட்டு பைப்பொட்டில் கூடியாடின எங்களுக்கு இனாம் கொடுப்ப காரியக்கிரமம் நடந்தது. காரியக்கிரமத்து முக்கிய பிந்து ஆய்த்து கொடவ கேலண்டர் புடுகடை மாடித்து தக் பிறந்த அவு கொடவ சம்ஸ்கிருதி ಬಲ್ಯ ಸಂಸ್ಕೃತಿ ಆಯ್ತಿಂಜಿತ್ ನಂಗಡಲ್ಲಿ ನಡಪ ಕೆಲವು ಆಯ್ಮೆ ಕೊಯ್ಮೆ ಕಾಂಗತೆ ಆಯನುಂಡು. ಅದನ್ನ ಉಳಿತೀತ ಬೊಳತೊಗಾಯ್ತು ಜಿಲ್ಲೆಯ ಸುಮಾರು ಸಂಘ ಸಂಸ್ಥೆ ಕಾರ್ಯನೀಸಿಯನುಂಡು. ನಂಗಡ ಪಂಡೇ ತೈಂಗ ಪ್ರತಿಯೊರು ಪಣಿಗೆ ಯುವಕರು ಜಾನಪದ ಪಾಠ ರಚನೆ ಮಾಡಿತು ಪಾಡೋಂಜತ್ತು. ಪಂಡು ರಚನೆ ಮಾಡಿತ್ತುಳ ಸಾಹಿತ್ಯತ್ನ ನಂಗ ಅರಿಂಜಂಡು ಇಕ್ಕತ್ರ ಸಮಾಜಕ್ಕೆ ಅರಿವಿಕೆ ಕೊಡಪನಿಕೆ ಆಂಡು ಇಕ್ಕತ್ರ ಜನಾಂಗತ್ತು ಪೊರದೇಶತ್ರ ಸಂಸ್ಕೃತಿ ಕಂಡು ಬಂದನುಂಡು. ಆನ ಉಂಡು ಇಕ್ಕತ್ರ ಎಂಗಕ್ಕೆ ನಂಗಡ ಪಂಡೇತ್ರ ಸಂಸ್ಕೃತಿ ಆಚಾರ ವಿಚಾರತ್ರ ಅರಿವಿಕೆ ಕೊಡ್ತ ತೆಂಗಿ ಮಾತ್ರ ನಂಗಡ ಪದ್ಧತಿ ಉಳಿಯುವ ಅಂದಣ್ಣುಚಿ. ಕೊಡಗು ಜಿಲ್ಲಾಡಳಿತ ಅಖಿಲ ಭಾರತ ವೀರಶೈವ ಮಹಾಸಭಾತ್ರ ಕೂಟಾದನಲ್ಲಿ ಮತ್ತೊಂದು ಮೂಂದಾಂಗ ಮಡಿಕೇರಿಯ ಬಸವ ಜಯಂತಿ ಕಾರ್ಯಕ್ರಮ ನಡಪ. ಭಾರತೀಯ ವಿದ್ಯಾಭವನ್ ನಡಪ ಈ ಕಾರ್ಯಕ್ರಮದ ಕೊರೋಕಾರಿಕೆನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ ವಹಿಸೋದುಂಡು. ಕಾರ್ಯಕ್ರಮದ ಜಿಲ್ಲೆಯ ಬೋರೆ ಬೋರೆ ಮಠಾಧೀಶಂಗ ಕೂಡಿಯಾಡುವ. ಇದೇ 6 ಶ್ರೀ ಶಂಕರಾಚಾರ್ಯ ಜಯಂತಿನ ಮಡಿಕೇರಿಯ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪತ್ರ ಶತಮಾನ ಭವಂತ ಅಂದೋಡೆ ನಡೆತುವ ಜಿಲ್ಲಾಧಿಕಾರಿ ರೈಂಗಡ ಕೊರೋಕಾರಿಕೆಯಲ್ಲಿ ನಿನ್ನ ನಡೆದ ಮುಪ್ಪಡೆ ಸಭೆಯಲ್ಲಿ ತೀರ್ಮಾನ ಮಾಡಿತು. ಮಡಿಕೇರಿಯ ತಾಂಡ ಕಚೇರಿ ಸಭಾಬಾಡಲ್ಲಿ ನಡೆದ ಸಭೆಯಲ್ಲಿ ತಕ್ಪರಂದಾವು ಸರ್ಕಾರ ಈ ಕುರಿ ಶ್ರೀ ಶಂಕರಾಚಾರ್ಯ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮದ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಏರ್ಪಾಡು ಮಾಡುವ ಸೂಚನೆ ತಂದಿತು. ಇದನ್ನ ಛಾಯೋಡೆ ನಡೆತುವಕ್ಕೆ ಎಲ್ಲಾ ಸಂಘಟನೆ ಸಹಕಾರ ತರಂಡು ಅನ್ನನೆ ಇಲ್ಲೇತ್ರ ಕಲಾ ತಂಡಕ್ಕೆ ಅವಕಾಶ ಕೊಡಕೊಂಡು ಭಜನೆ ಕೂಡ ನನಗೆ ಎಲ್ಲಾ ಕಾರ್ಯಕ್ರಮದ ಬಜೆಟ್ಗೆ ಸರಿಯಾಯಿತು ಅರ್ಥೋಡೆ ನಡೆತೊಂಡು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಡುತ್ತದೆ. ಶ್ರೀ ತಲಕಾವೇರಿಲಿ ಇದೇ 4 ಮನಾರ ಪಣಿ ಉಳ್ಳಂಗಾಯ್ತು. ಅಂದು ಮಜ್ಜನ 2 ಮೇಲೆ ತಿರಿಕೆಗೆ ಪ್ರವೇಶ ಇಪ್ಪುಲೆ ಭಕ್ತಂಗ ಸಹಕಾರ ತರೋಣ ಪ್ರಕಟಣೆ ಕಟ್ಟುಂಡಿತು. ವಿರಾಜ್ಪೇಟೆರ ಇಸಿಎಚ್ಎಸ್ ಪಾಲಿ ಕ್ಲಿನಿಕ್ಲಿ ನಾಳೆ ಪಲ್ಲು ಡಾಕ್ಟರ್ ಇಪ್ಪುಲೆ ಅನ್ನನೆ ಮತ್ತೊಂದು 3 ಕ್ಲಿನಿಕ್ಗೆ ರಜಾ ಇಪ್ಪಂದು ಕ್ಲಿನಿಕ್ ಅಧಿಕಾರಿ ಅರಿವಿಕೆ ತಂದಿತು. ಸರ್ಕಾರ ಇಂಗ್ ಮುಪ್ಪಡೆ 2022 ಸಾಲರ ನಮ್ಮೆರ ಪಟ್ಟಿಲು ರಂಜಾನ್ ನಮ್ಮೆರ ಮಾರಿಪತ್ತು 3 ರಜಾ ಮಂಜೂರು ಮಾಡಿ ತಿಂಜತ್ತು. ಆಚೆಂಗಿ ಮೂನ್ ಕಮ್ಯುನಿಟಿಯ ತೀರ್ಮಾನ ಕೊತ್ತನಕ್ಕೆ 3 ಬದಲು 4 ಸಾರ್ವತ್ರಿಕ ರಜಾ ಮಂಜೂರು ಮಾಡಿತ್ತು ಸರ್ಕಾರದ ಅಧೀನ ಕಾರ್ಯದರ್ಶಿ ಅಪೇಕ್ಷ ಸತೀಶ್ ಪವಾರ್ ಆದೇಶ ಹೊರಡಿಸಿಟ್ಟಿತು. ಇಲ್ಲಿಗೆ ಬೈಟತ್ರ ಸುದ್ದಿ ಸಮಾಚಾರ ತಿಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲೆನ ಯುವ ಜನರು ಉದ್ಯೋಗ ಹುಡ್ಕೊಂಡು ಬೇರೆ ಕಡೆ ಹೋಗೋದಕ್ಕಿಂತ ಕೊಡಗಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರೆ ಸಂತೃಪ್ತಿನ ಬದುಕು ನಡೆಸಗುತ್ತೇಳಿ ಕರ್ನಾಟಕ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆ ಅಧ್ಯಕ್ಷರಾದ ಶ್ರದ್ಧೇಡ ರವಿ ಕುಶಲಪ್ಪವ್ ಹೇಳಿದ್ರು. ಕೃಷಿ ಕ್ಷೇತ್ರದಲ್ಲಿ ತುಂಬಾ ಅವಕಾಶಗಳಿದ್ದು ಸರ್ಕಾರದ ಸಹಾಯಧನ ಸಿಕ್ಕಿದೆ. ಕೊಡಗು ಜಿಲ್ಲೆಯಲ್ಲಿ ಒಂದು ಕುಟುಂಬಕ್ಕೆ ಕನಿಷ್ಠ 2-3 ಎಕರೆ ಇದ್ರೆ ಭೂಮಿ ಇದ್ದಲ್ಲಿ ಪಶುಪಾಲನೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಹಿಂಗೆ ಬೇರೆ ಬೇರೆ ರೀತಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಉತ್ತಮ ಜೀವನ ನಡೆಸಕುತ್ತ ಹೇಳಿದ್ರು. ವಿರಾಜಪೇಟೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಮಾಜಿ ಸೈನಿಕರ ಪಾಲಿಕ್ಲಿನಿಕ್ಲಿರುವ ಹಲ್ಲಿನ ವೈದ್ಯರು ನಾಳೆ ಲಭ್ಯ ಇರದುಲೆ. ಹಂಗೆ 3 ತಾರೀಕು ರಜೆ ಇದೆ ತಳಿ ಪಾಲಿಕ್ಲಿನಿಕ್ನ ಅಧಿಕಾರಿಯವರು ತಿಳಿಸಲು. ಹಾಕತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ನಿವೇಶನ ರಹಿತರಿಗೆ ಶಾಸಕರಾದ ಕೆಜಿ ಬೋಪಯ್ಯವು ಹಕ್ಕುಪತ್ರ ವಿತರಣೆ ಮಾಡಿ ಮಾತಾಡಿ ಪ್ರತಿ ಬಡ ಕುಟುಂಬಗಳಿಗೂ ಮನೆ ಇಲ್ಲದಕ್ಕೂ ನಿವೇಶನ ಒದಗಿಸಿದ್ದು ಹಂಗೆ ಮನೆ ನಿರ್ಮಾಣ ಮಾಡಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ರೀತಿಯ ಅಗತ್ಯ ಕ್ರಮ ವಹಿಸಿದೆ ತಳಿ ಶಾಸಕರಾದ ಕೆಜಿ ಬೋಪಯ್ಯವು ತಿಳಿಸಿದರು. ಸೋಮರಪೇಟೆ ತಾಲೂಕು ಬಾಲಭವನ ಸೊಸೈಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಇವರ ಕಡೆಯಿಂದ 4-11 ಹೊತ್ತರೆ 9:30 ಹಿಂಬತ್ತು 4 ಗಂಟೆವರೆಗೆ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಶ್ರೀಶಕ್ತಿ ಭವನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕಿನ 5-16 ವರ್ಷದೊಳಗಿನ ಮಕ್ಕಳಿಗೆ ಬೇಸಿಗೆ ಶಿಬಿರ ನಡೆದಿದೆ. ಇದರಲ್ಲಿ ಚಿತ್ರಕಲೆ, ಸಮೂಹ ನೃತ್ಯ, ಯೋಗ, ಕರಾಟೆ ಮತ್ತು ಜೇಡಿಮಣ್ಣಿನ ಕಲೆ ಚಟುವಟಿಕೆಗಳನ್ನು ನಡೆಸಲಾಗಿದೆ. ಆಸಕ್ತಿ ಇರುವ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರನ್ನ ಸಂಪರ್ಕಿಸಬೇಕು. ಗೋಣಿಕೊಪ್ಪಲ್ಲಿ ಮಧ್ಯಾಹ್ನ ಮೇಲೆ ಭಾರೀ ಮಳೆಯಾದ ವರದಿಯಾಗಿಟ್ಟು ಗಾಳಿ ಮಳೆಗೆ ಕುಂಬೇರ ಮಣಿ ಗಣಪತಿಯವರ ಮನೆಗೆ ಹಾನಿಯಾದ ವರದಿಯಾಗಿಟ್ಟು ಹಂಗೆ ಮರಗ ಬಿದ್ದು ರಸ್ತೆ ಸಂಪರ್ಕ ಕೂಡ ಅಡಚಣೆಯಾಗಿತ್ತು. ಹಂಗೆ ಸುತ್ತಮುತ್ತಲ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಾದ ವರದಿಯಾಗಿತ್ತು. 6 ತಾರೀಕು ಶ್ರೀ ಶಂಕರಾಚಾರ್ಯ ಜಯಂತಿನ ನಗರದ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪದ ಶತಮಾನ ಭವನದಲ್ಲಿ ಅದ್ದೂರಿಯಾಗಿ ಆಚರಿಸಿಕೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸರ್ಕಾರ ಇದೇ ಸುರಣ ಬಾರಿಗೆ ಬೇರೆ ಬೇರೆ ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯಮಟ್ಟದ ಜಯಂತಿ ಜಂಬರ್ನ ಆಯೋಜಿಸಿಕೆ ಅವಕಾಶ ನೀಡಿತು. ಆ ನಿಟ್ಟಿನಲ್ಲಿ ಸ್ಥಳೀಯ ಕಲಾ ತಂಡಗಳಿಗೆ ಅವಕಾಶ ನೀಡುವಂಗೆ ಜಿಲ್ಲಾಧಿಕಾರಿಯವರು ಸಲಹೆ ನೀಡಲು. ಅಂದೇ ಹೊತ್ತರೆ 10 ಗಂಟೆಗೆ ಗಾಂಧಿ ಮೈದಾನದ ಮೆರವಣಿಗೆ ಹೊರಟು ಜನರಲ್ ತಿಮ್ಮಯ್ಯ ಮಾರ್ಗದ ಮೂಲಕ ಭವನಕ್ಕೆ ತೆರಳಾದೆ ಡೊಳ್ಳು ಕುಣಿತ, ಚಂಡೆ, ನಾದಸ್ವರ ಸೇರಿದಂತೆ ಬೇರೆ ಬೇರೆ ಕಲಾ ತಂಡಗಳೊಟ್ಟಿಗೆ ಮೆರವಣಿಗೆ ನಡೆದಿದೆ. ಇದೇ 4 ತಾರೀಕು ತಲಕಾವೇರಿಯಲ್ಲಿ ಕ್ಲೀನಿಂಗ್ ಇರದಿಂದ ಅಂದೇ ಮಧ್ಯಾಹ್ನ 2 ಗಂಟೆ ಮೇಲೆ ಭಕ್ತಾದಿಗಳಿಗೆ ಪ್ರವೇಶ ಇರದಿಲ್ಲ ಪ್ರಕಟಣೆ ತಿಳಿಸಲು. ಕೊಡಗು ಜಿಲ್ಲೆನ 3 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸಾರ್ವತ್ರಿಕ 2022 ಮತಗಟ್ಟೆ ಸಾಮಗ್ರಿಗಳ ಖರೀದಿ ಮಾಡಿಕೆ ಅರ್ಹ ಸಂಸ್ಥೆಗಳಿಂದ ದರಪಟ್ಟಿನ ಆಹ್ವಾನ ಮಾಡಲು 4:00 ಹಿಂಬತ್ತು 4 ಗಂಟೆಯೊಳಗೆ ದರಪಟ್ಟಿನ ಜಿಲ್ಲಾಧಿಕಾರಿಯವರ ಕಚೇರಿನ ಚುನಾವಣಾ ಶಾಖೆಗೆ ನೀಡುವಂತೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ಚುನಾವಣಾಧಿಕಾರಿ ಡಾ ಬಿ ಸತೀಶ್ ತಿಳಿಸಲು. ಕರ್ನಾಟಕ ವೀರಶೈವ ಲಿಂಗಾಯಿತ ಅಭಿವೃದ್ಧಿ ನಿಗಮದ ಜೀವಜಲ ಯೋಜನೆಯಲ್ಲಿ 2021-22 ಸಾಲಿಗೆ ಸೌಲಭ್ಯ ಪಡೆಯಕ್ಕೆ ಅರ್ಜಿನ ಕರೆದಳು. ಎಲ್ಲಾ ದಾಖಲಾತಿಗಳೊಟ್ಟಿಗೆ ಅರ್ಜಿ ಹಾಕಿಕೆ 10 ಆಖರಿ ದಿನ. 3 ತಾರೀಕು ಮಡಿಕೇರಿ ಪೇಟೆಯಲ್ಲಿ ಬಸವ ಜಯಂತಿನ ಅರ್ಥಪೂರ್ಣವಾಗಿ ಆಚರಿಸಿಕೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸರ್ಕಾರದ ಆದೇಶನಂಗೆ ಕ್ರಮ ತಕ್ಕಣಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಸೂಚಿಸಲು ಈ ಜಂಬರ ಓಂಕಾರೇಶ್ವರ ದೇವಸ್ಥಾನ ಹತ್ತಿರ ಇರುವ ಭಾರತೀಯ ವಿದ್ಯಾಭವನದಲ್ಲಿ ನಡೆದಿದೆ. 3 ಮತ್ತು 4 ಕುಟ್ಟ ಪೊಲೀಸ್ ಠಾಣೆ ಸರಹದ್ದಿಗೆ ಸೇರಿದ ನಾಥಲ್ ಶ್ರೀ ಕಾಳಿದೇವರ ಜಾತ್ರೆ ನಡೆದಿದೆ. ಇದಕ್ಕೆ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ನಿಟ್ಟಿನಲ್ಲಿ 3 ಹೊತ್ತಾರೆ 6 ಗಂಟೆಯಿಂದ 4 ಮಧ್ಯರಾತ್ರಿ 12 ಗಂಟೆವರೆಗೆ ಕುಟ್ಟಲಿ ಎಲ್ಲಾ ರೀತಿಯ ಕಳ್ಳು ಅಂಗಡಿ, ಬಾರ್, ಹೋಟೆಲ್, ಕ್ಲಬ್ಗಳಲ್ಲಿ ಕಳ್ಳು ಮಾರಾಟ ಸಂಪೂರ್ಣವಾಗಿ ನಿಷೇಧಿಸಿಕೆ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಆದೇಶನ ಹೊರಡಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಇಂದು ರಾತ್ರಿ 9:20 ಅರೆಭಾಷೆ ಐಸಿರಿ ಟಿಜಿ ಮೂಡೂರು ಒಂದು ನೆನಪು ಡಾ ಪುರುಷೋತ್ತಮ ಬಿಳಿಮೇಲೆ ಅವರಿಂದ ಕಾರ್ಯಕ್ರಮದ ಕೊನೆಯ ಭಾಗ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಅಂಡ ಇನಿತ ಕಾಲುಡು ಇಲ್ಲದ ಎಲ್ಲ ಬಾಲೆ ಪರ್ಪಿನ ಪೆತ್ತದ ಪೇರ್ಲ ಶುದ್ಧ ಇಜ್ಜಿ ಅಂಚಿತ್ತಿನ ಪರಿಸ್ಥಿತಿಗೆ ಬತ್ತದುಂತದ ನಮ್ಮ ಬಾಲೆ ಪರ್ಪಿನ ಪೇರೇ ಶುದ್ಧ ಇಜ್ಜಿ ಪನ್ನಾಂಡ ನನ್ನ ನಮ್ಮ ವಣಸ್ಮಲ್ಪನ ನುಪ್ಪುದ ಬಗ್ಗೆ ಎನ್ನೆರೆಗೆ ಪೋಡಿಗೆ ಹಾಕೊಂಡು ನಮಕ್ ಮಾತ ತೆರೆದಿಲಕ್ಕ ಕೋರಿದ ಪಿರವಡು ತಿಲವು ಪೋಯಿಲಕ್ಕ ಪೆತ್ತದ ಪಿರವಡು ಕಂಜಿಲು ಪೋಯಿಲಕ್ಕ ಅಪ್ಪೆನ ಪಿರವಡು ಕಿನ್ನಿ ಬಾಲೆ ಪೋಯಿಲಕ್ಕ ನಮ್ಮ ಹಿರಿಯರು ಬೆನ್ನಿದ ಪಿರವಡು ಬೆಗರಿ ಜಪ್ಪಡ ಅದು ಬೇಲೆ ಮಲ್ತದಿರಿಗೆ ಆಂಡ ಇನಿತ ಕಾಲುಡು ಕೀಟನಾಶಕಲು ಬೆನ್ನಿಡು ಬಾರೀ ಮಲ್ಲ ಜಾಗದೆ ತೊಂದುಂಡು ಬೆನ್ನಿದ ಬೇಲೆ ನಮ್ಮ ದೇಶ ಗುಪ್ಪುನ ಮಲ್ಲ ಬಿರಿ ಸಹಾಯ ಆಂಡಲ ಇನಿತ ದಿನೋಟು ಸಾವಯವ ಕೃಷಿ ಪನ್ಪಿನೇನು ನಮ್ಮ ಮಾತ ಮದತು ಬುಡ್ತ ಇತ್ತದ ಕಾಲುಡು ಬೆನ್ನಿದ ಪುದರ್ಡು ನಮ್ಮ ಕಾರ ಮುದೇಳುಪ್ಪುನ ಮರ್ದಾಯ ನಂಚಿತ್ತಿನ ಇಲ್ಲದ ಪೆತ್ತದ ಗೊಬ್ಬರನೇ ಬುಡ್ದು ನಮ್ಮ ರಾಸಾಯನಿಕ ಪದಾರ್ಥಲೇನು ಪತೊಂದಿತ್ತಿನ ಇಂಗ್ಲಿಷ್ ಮರ್ದದಂಚಿ ಮೋಣೆ ಪಾರ್ದು ಕುಲ್ದ ಇಂಚೆನೆ ಇಂಗ್ಲಿಷ್ ಮರ್ದದ ಪಿರೋಡು ಪೋಂಡ ಮಣ್ಣುಡುಪ್ಪುನ ಸತ್ವತತ್ವಲು ಒಂತೆ ದಿನಟೇ ಮಣ್ಣಡೆ ಮಣ್ಣಾದು ಪೋವು ಈತು ಮಾತ ಗೊತ್ತಾಯ್ಬೋಕಲ್ಲ ನಮ್ಮ ರಾಸಾಯನಿಕ ಕೃಷಿತ ಪಿರೋಡೆ ಪೋವುಡೆ ವರ ಎನ್ಲೆ ಇತ್ತ ನಮ್ಮ ಪಿರಾಕ ಕಾಲದ ನಮ್ಮ ಹಿರಿಯರು ಮಲ್ತೊಂದು ಬತ್ತಿತ್ತಿನಂಚಿನ ಸಾಂಪ್ರದಾಯಿಕ ಕೃಷಿ ಪಂದು ಪುದರ್ ಪಡೆಯಿನ ಸಾವಯವ ಕೃಷಿತ ಕಡೆಗೆ ಪೋಪಿನ ಪೊರ್ತು ಬೈದಂಡು ಸಾವಯವ ಕೃಷಿಟು ಒವ್ವೇ ಬಗೆತ ರಾಸಾಯನಿಕ ಪದಾರ್ಥಲು ಆವಡು ಕೀಟನಾಶಕಲು ಆವಡು ಜೀವಗ ಹಾನಿ ಮಲ್ಪುನ ವಸ್ತುಲು ಐಟು ಓ ಲೈಜ್ಜಿ ನಮ್ಮ ಕಣ್ಣೆದುರುಡೆ ಉಪ್ಪುನ ತಪ್ಪುಲು ಪೆತ್ತದ ಗೊಬ್ಬರ ಮಾತ್ರ ಐಟು ಉಪ್ಪುನು ಇತ್ತದ ಕಾಲುಡು ನಂಗೆ ಕಾಪೆರೆ ಪೊರ್ತಿಜ್ಜಿ ಪೂರಾ ಬೇಲೆ ನಮಕ್ ಬೇಗೋಡೆ ಆವಡು ಒಯ್ಟ್ ಕಾಸ್ ಜಾಸ್ತಿ ತಿಕ್ಕುಂಡು ಪನ್ಪಿನೇ ಆಲೋಚನೆ ನಮ್ಮ ಮಂಡೆಡು ಅಂಡ ಐಟು ನಮ್ಮ ಜೀವಗ ಏತು ಮಾತ ಹಾನಿಕಾರಕ ಪೆಟ್ಟುಂಡು ಪಂದು ನಂಗೆ ಗೊತ್ತಾಯಿ ಬೋಕಲ ನಮ್ಮ ಮಂಡೆ ಖರ್ಚು ಮಲ್ ಪಂದೆ ನಮ್ಮನೇ ನಮ್ಮ ದಾದ ಪಂದಿ ಎನ್ನೋಲಿ ಪನ್ಲಿಗೆ ಎಂಗೆನ್ನ ಅಜ್ಜಿ ಪನೊಂದಿತ್ತೇರು ಆರು ತೂತಿನ ಅರಿ ಇತ್ತ ಇಜ್ಜಿಗೆ ಆರು ಕಂಡದ ಬೇಲೆಗೆ ಪೋದು ಕಾಂಡಿಡ್ದು ಬಯ್ಯ ಮುಟ್ಟ ನೇಜಿದ ಪೊರ್ತುಗು ನೇಜಿ ಪರ್ತದು ನಟ್ಟಿದ ಪೊರ್ತುಗು ನಟ್ಟಿ ಮಲ್ತದು ಕಂಡ ಕೊಯ್ಪಿನ ಪೊರ್ತುಗು ಕಂಡ ಕೊಯ್ದು ದನಿಕುಲ್ನ ಕೈದು ಅರಿಪತೊಂದು ಬರೊಂದಿತ್ತೇರ್ಗೆ ಆಂಡ ಇನಿ ಬೆನ್ನಿದ ಬೇಲೆಗೆ ಪೋಪಿನ ಪೊಂಜೋಲೆ ತೋಜುಚೇರು ಕಂಡದಪ್ಪೆರೆಗು ಎರುತ ಬದಲು ಇನಿ ಟ್ರಾಕ್ಟರ್ ಬೈದಂಡು ನೇಜಿ ನಡೆಯರೆಗಾವಡು ನೇಜಿ ಪರ್ಪೆರೆಗಾವಡು ಇಜಿನ ಕೀ ಕೊಯ್ಯರೆಗಾವಡು ಮನುಷ್ಯರ್ನಕಲ ಬದಲು ಮಿಷಿನಲ್ಲೇ ಬತ್ತದುಂತದ ಕಂಡೋಗು ಇಲ್ಲದ ಕಿದೆತ ಗೊಬ್ಬರ ಬುಡ್ದ ಬೇತದಾಲ ಜಾಸ್ತಿ ಪಾಡೊಂದಿತ್ತ ಜೇರ್ಗೆ ಆಂಡ ಅರೆಗಿತ್ತದ ಕಾಲದ ಬೆನ್ನಿ ಎನ್ನೆರೆಗೆ ಆಪುಜಿ ಇಂಚ ಕತ್ತೆಗುಲು ಪನೊಂದು ಪೋಂಡ ಅವು ಏತಾ ಉಂಡು ಪ್ರಾಪ್ತಿ ಪ್ರಾಪ್ತಿಯವರು ನಮ್ಗೆ ಅದೆಷ್ಟೋ ವಿಚಾರಗಳನ್ನು ಕೇಳಿದ್ರು ಜಸ್ಟ್ ಥಿಂಕ್ ಮಾಡಿ ಗೆಳೆಯರೆ ನಾವೆಲ್ಲ ಇದನ್ನ ಫಾಲೋ ಮಾಡಿದ್ರೆ ಎಷ್ಟು ಚಂದವಾಗಿರುತ್ತಲ್ಲ ಕ್ಯಾಥರಿನ್ ಅದೇನೋ ವಾಲ್ಪಾರಿ ಅರಣ್ಯ ಬಗ್ಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಅದನ್ನ ನಮ್ಗೆಲ್ಲ ನೀವು ಹೇಳ್ಬೋದು ಈಗ ಹೇಳ್ತೀನಿ ಕೇಳು ಅಠರವ್ಯ ಶತಮಾನದ ಅಂತ್ಯ ವೇಳ ಬ್ರಿಟಿಷನಿ ಭಾರತ ರಾಷ್ಟ್ರ ಚೇತನ್ಸ್ ಅಧಿಪತ್ಯ ಸ್ಥಾಪನ್ ಕೆಲ್ಲೋ ವಿವಿಧ ರೀತಿ ರಣವಟ್ ಮುನ್ಸತಿ ರೂಪ್ಸಳ ಅಂತ ಪಶ್ಚಿಮ ಘಟ್ಟಸು ಪ್ರದೇಶ ದಟ್ಟ ರಣ ಅಂತ ಕಾಳೋಕಚ ಭುಯರ್ ಅಂತಲಿ ಪೋನಸಲ್ಲೋ ಅಶೇ ಜಾವ್ನ್ ಬೈಲೆ ಲೋಕಾಕ್ ತ್ಯ ಜಾಗ್ಯ ವಿಷಾನ್ ಮಾಹಿತ್ ನಸ್ತನ ತು ಸಾಗೋ ಅಪರಿಚಿತ ಜಾವ್ನ್ ಉರುಲ್ಲೋ ಫುಡ್ಲೆ ದಿಸಾನಿ ವಾಲ್ಪರಿ ಮುನೋ ನಾವಾಡ್ಲ್ಯಾತ ರಣ ಬಿತರ್ ಸರ್ಚೆ ಮುಸ್ತು ಕಠಿಣಚೆ ಸಲ್ಲೆ ವರ್ವಿ ಕುಣಿ ಬಿತರ್ ಸರೋಂಗ್ ದೈರ್ ಗೆತ್ಲೆನ 1890 ಇಸ್ವೇರ್ ಕಾರ್ವೇರ್ ಮಾರ್ಷ್ ನವಾಸು ಬ್ರಿಟಿಷ್ ಸಾಹಸಿ ಗೊಡೆ ಸವರಿಕರ್ತನ ವಾಟ್ಸುಕೋನ್ ರಣ ಬಿದ ಸಂಡಲೋ ಸೂರ್ಯ ಚಿಂಕಿಣ ದಣಿ ಕೊಡನತ್ಲೆ ತಿತ್ಲಿ ಕಾಳು ಕಾನ್ ಬುಡಲ್ಯ ತ ರಣ ಅಂತ ಬೈರುಸು ಜಾಯಿನಸ್ತನ ಅಪ್ನಸು ಜೀವ್ ಹಂಗಸರಸ್ ಹೊಗ್ಡೈ ತಂಕೊಂಡ ಮುಂತೋ ಅಕಂತ್ಲೋ ದೂನ್ ತಿನ್ ದಿಸ್ ಅಶಂತ್ ಪಸರ್ಸತನ ಹಟ್ಲೆ ಇಲ್ಲ ಕೌಂಕಿ ಮುಗ್ದಲೆ ಜೀವಾಚಿ ಆಶಾ ತನ್ನ ಸೊಡ್ಲ ವೇಳಾರ್ ಲೋಕಾನ್ ಸುಲೋನ್ ಜರ್ಲಿ ಏಕ್ ಲಾನ್ ಪಾಯಿ ವಾಟ್ತ ಕದಿಸ್ತ ವಟೇಸು ಗುರ್ತದನ್ ವಾಟ್ಪೇತ ಜಾಗ್ಯಾರ್ ಪೌತನ ತೈಸರ್ ಆದಿವಾಸಿಂಚಿ ದಾವಿಸ್ ಕೊಲ್ವಾಚಿ ಗರಂತ ಕದಿಸ್ತಾತ್ ಅಯ್ಯೋ ವಾಲ್ಪರ್ ಅಷ್ಟೊಂದು ದಟ್ಟವಾದ ಅರಣ್ಯವಾಗಿತ್ತೇನ್ರಿ ನನ್ಗಂತೂ ಆಶ್ಚರ್ಯವಾಗ್ತಿದ್ಯಪ್ಪ ಅಷ್ಟು ದಟ್ಟವಾದ ಒಂದು ಕಾಡೊಳಗೆ ಹೋಗೋದಂದ್ರೆ ದೊಡ್ಡ ಸಾಹಸನೇ ಆಗಿರ್ಬೇಕು ಆದಿವಾಸಿಗಳು ಇವರನ್ನೆಲ್ಲ ನೋಡಿ ಹೆದರೋಗಿದ್ದ ಅನ್ಸುತ್ತೆ ತುಂಬಾ ಕುತೂಹಲ ಆಗ್ತಿದೆ ನನ್ಗೆ ಇವಾಗ ಮುಂದುವರಿಸಿ ಎದುಳ್ ಮಿಸರ್ ಗುಡಿಯಾಕ್ ಪೊಳೆಯಿಂದ ಲೋಕನ್ ಪುಯಿಸ್ತೋನ್ ಗುಡಿಯಾವೇರಿ ಉಂಚ ಮಾರ್ಷಾಕ್ ಪುಳೋನ್ ಅಪ್ಲ ಬುರ್ಗ್ಯಾಂಬಳ ಅಂಗಿಯೋನ್ ರಣ ಅಂತಲಿ ಪೊನ್ಗಿಲಿ ಆ ಸಹಾಯಕ್ ಸೌನ್ ರೌಲ್ಯ ಮಾರ್ಷಾಕ್ ಗಟ್ ಮುಟ್ ತರ್ನೋಟೋ ತಚ ವಾಟಿನಿ ಉಂಚೆ ಪೊಳೋನ್ ತಣೆ ತಚೆ ಸುವೆ ಹಾತ್ ಬಶೀನ್ ಅಪ್ಲೋ ಇಷ್ಟ ಗಾತ್ ಪರ್ ಗಟ್ ಕರ್ತ ತಿಸ್ಲ ಖುಷಿಚ ವ್ಯಕ್ತಿತ್ವನ್ ಸೂಕ್ತ ರೀತಿಚಿ ಪ್ರತಿಕ್ರಿಯಾ ಮೇಳ್ಟ ಅಣಿ ತ್ಯ ಲೋಕಾಚಿ ಇಷ್ಟ ಗಾತ್ ಜೋಡೋಂಗ್ ಮಾರ್ಷಾಕ್ ಸರ್ಡ್ ವೇಳ್ಳ ಗನ ಅಶಿಂದ ಸು ಈಸ್ಟ್ ಜಲ್ಲೋ ಆದಿವಾಸಿಚೆ ನಾವ್ ಪುಣಚ್ಚಿ ಪುಣಚ್ಚಿ ಚ ಕುಮ್ಕಿನ್ ತಿಂಚಿ ಆದಿವಾಸಿಂಚಿ ವಿಶ್ವಾಸ್ತಾನೆ ಜೋನ್ ಗಿತ್ಲೆ ತೆ ದಳಾಸ್ ಭಾರತ ಕಿಯೋನ್ ಪೌಲ್ಯ ಚಾಚ ಜಡ ಅಂತಾನೆ ತೈನ್ಸರ್ ಲೈಲ್ಯೋ ಅಶೇ ಇಲ್ಲೇ ಇಲ್ಲ ರಾಣ್ಮೂನ್ ಚಾಚಿ ಜಡ ಲವ್ನನ್ ಸ್ವೆತ ಇಲ್ಲ ವರ್ಸನಿ ಸಮೃದ್ಧ ಜೌನ್ ವಾಡ್ಲೆ ತೋಟ್ಪೊಳೋನ್ ಕಣ್ಗೆ 1034 ಇಸ್ವೇರ್ ಮಾರ್ಷ್ ಮರಣ ಪೌತ ಮಾರ್ಷ ಚ ಮೋರ್ಣ ಉಪ್ರಾನ್ ಭಾರತ ಚ ಅಗ್ರಗಣ್ಯ ಕಂಪೆನಿನಿ